ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ ತಾವು ತಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೋಬೋದು. ಹಾಗೆಯೇ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಬೇರೆಯವರಿಗೂ ಕೂಡ ನಿಮ್ಮಲ್ಲಿರುವಂಥ ವಿಚಾರಗಳು ತಿಳಿಯೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು. ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್ ಮೂಡಗದ್ದೆ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಸ್ವಲ್ಪ ಮಟ್ಟಿಗೆ ವಾತಾವರಣ ತಂಪಾಗಿದೆ. ಹೌದು, ಮತ್ತೆ ಎಲ್ಲ ಕಡೆಯೂ ಸಾಧಾರಣ ಮಳೆಯಾದಂಥ ವರದಿಗಳು ಬಂದಿದ್ದಾವೆ. ಮತ್ತು ಹೂ ಮಳೆ, ಬೆಂಬಲ ಮಳೆ ಈ ರೀತಿಯೆಲ್ಲ ಆಗಿ ಒಂದು ರೀತಿ ಹಿತಕರವಾದಂಥ ವಾತಾವರಣ ಇದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ. ಮತ್ತು ಮೋಡ ಮುಸುಕಿದ ವಾತಾವರಣ ಕೂಡ ಇದೆ ಇವತ್ತು. ಹಾಗಾಗಿ ಬಿಸಿಲಿನ ಜಳ ಕಡಿಮೆ ಆಗಿರೋದು ಒಂದು ರೀತಿ ಕಾಫಿ ಬೆಳೆಗೆ ಒಂದು ಅನುಕೂಲಕರ ಅಂತ ಹೇಳ್ಬೋದು. ಹೌದು, ತಂಪು ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ನಮ್ಮ ಬೆಳೆಗಳಲ್ಲಿ ಬೇರೆ ಬೇರೆ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗತ್ತೆ. ಈಗ ಮೊದಲಿಗೆ ನಾವು ಕರಿಮೆಣಸು ಬೆಳೆಯನ್ನು ತೆಗೆದುಕೊಂಡ್ರೆ ಎಲ್ಲೆಲ್ಲಿ ನೀರಿನ ಒಂದು ಸೌಲಭ್ಯ ಇರುತ್ತೆ ಅಂತಹ ಕಡೆಗಳಲ್ಲಿ ಪ್ರತಿ ಕರಿಮೆಣಸು ಬೆಳೆಗೆ 10 ದಿನಗಳ ಅಂತರದಲ್ಲಿ ಒಂದು 50-80 ಲೀಟ್ರ್ ನೀರನ್ನು ಒದಗಿಸ್ಬೇಕಾಗತ್ತೆ. ವಿಶೇಷವಾಗಿ ಮುಂಗಾರು ತಡವಾಗುವಂಥ ಪ್ರದೇಶದಲ್ಲಿ ಇದನ್ನು ಮಾಡೋದು ಬಹಳ ಒಳ್ಳೆಯದು. ಮತ್ತು ಈ ಬೇಸಿಗೆನಲ್ಲಿ ಒಂದು 5-8 ಸಾರಿ ನೀರನ್ನು ಕೊಡೋದ್ರಿಂದ ಕೊತ್ತುಗಳು ಬೇಗ ಆರಂಭ ಆಗ್ತವೆ, ಮತ್ತು ಉತ್ತಮವಾದಂಥ ಕಾಳುಗಳ ಬೆಳವಣಿಗೆ ಕೂಡ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ತಾವು? ಯಾರು? ವಿನೋದಾಕ್ಷಿ. ಹೇಗಿದ್ದೀರಾ ವಿನೋದಾಕ್ಷಿ ಅವರು? ಇಸ್ರಿ ಹೇಗಾಯ್ತು ಬೆಳೆ ತಮ್ದು? ಚೆನ್ನಾಗಿತ್ತಲ್ವ? ನಿಮ್ದು ಅರೇಬಿಕ ಅಲ್ವಾ? ಎಲ್ಲ ಮಾರಾಟ ಮಾಡಿದ್ರ? ಸೊ ಬೆಲೆ ಪರವಾಗಿಲ್ಲ? ಸರಿ ಸರಿ. ಈ ಸರಿ ಹೇಗನ್ನಿಸ್ತು ಖರ್ಚು ವೆಚ್ಚ ಕೋಲ್ಸಿದ್ರೆ ವಿನೋದಾಕ್ಷಿ ಅವರು? ಕಾಫಿ ಬೆಳೆ ಲಾಭನೇ ಆಯ್ತಲ್ವಾ? ಇಲ್ಲಿವರೆಗೂ ಏನೇನು ಕ್ರಮ ಕೈಗೊಂಡಿದ್ದಾರೆ ಈಗ ಕಾಫಿ ಕೊಯ್ಲು ಆದ್ಮೇಲೆ? ಗಿಡ ಕಸಿ ಎಲ್ಲ ಮಾಡಿದ್ರ ನೀವು? ಮರ ಕಸಿನು ಮಾಡಿದ್ರ ನೀವು? ಮುಂಜಾಗ್ರತೆಯಾಗಿನೇ ನೀವು ಮಾಡಿಸಿದ್ರಿ. ನಿಮ್ದು ಸ್ವಲ್ಪ ಮುಂಚಿತವಾಗಿ ಬರುತ್ತಲ್ವ ಅರೇಬಿಕಾ ಅಂತ ಅಂದ್ರೆ ಡಿಸೆಂಬರ್ಗೆಲ್ಲ ಮುಗಿದೋಗಿರುತ್ತೆ. ಡಿಸೆಂಬರ್ ಜನವರಿನ ಸ್ವಲ್ಪ ತಡ ಆಗುತ್ತೆ. ಅಂದ್ರೆ ಈ ಸರಿ ಮಳೆ ಹೆಚ್ಚು ಬಂದಿದ್ದು ಏನ್ ನಿಮ್ ಸಮಸ್ಯೆ ಆಗ್ಲಿಲ್ಲ ನಿಮ್ಗೆ? ಅಲ್ಲ ಮಳೆ ಇರ್ಲಿಲ್ಲ, ಬೆಳವಣಿಗೆ ಟೈಮಲ್ಲಿ ಸ್ವಲ್ಪ ಜುಲೈ ಅಲ್ಲೆಲ್ಲ ಹೆಚ್ಚು ಮಳೆ ಬಂತು, ಜುಲೈ ಆಗಸ್ಟ್ ಅಲ್ಲಿ ಕೆಲವು ಕಡೆ ಈ ಕೊಳೆ ರೋಗನು ಕೂಡ ಬಂದ ವರದಿ ಆಗಿತ್ತು. ನಿಮ್ಗೇನು ಸಮಸ್ಯೆ ಆಗ್ಲಿಲ್ಲ ಆಯ್ತಾ? ಒಟ್ಟಾರೆ ಈ ಸರಿ ಚೆನ್ನಾಗಿತ್ತು ಬೆಳೆ, ಭತ್ತನು ಬೆಳೆದಿದ್ರೆ ಅಂದ್ರೆ ನಿಮ್ಮ ದನಕರುಗಳು ಇದಾವ ಮನೆಯಲ್ಲಿ? ಹುಲ್ಲೆಲ್ಲ ಏನ್ ಮಾಡ್ತೀರಾ? ಬಣಬೆ ಅಂತಾರಲ್ಲ, ಬಣಬೆ ರೀತಿ ಮಾಡಿದಿರಿ. ಮತ್ತೆ ಹೂ ಮಳೆ ಎಲ್ಲ ಚೆನ್ನಾಗಾಯ್ತಾ ನಿಮ್ ಕಡೆ? ಚೆನ್ನಾಗಿ ಈಗ ಇದು ಎಲ್ಲ ಸೆಟ್ ಆಗಿದೆ. ನಿಮ್ದು ನೀರಿನ ಸೌಲಭ್ಯನೂ ಇತ್ತ ನಿಮ್ಗೆ? ಮಳೆ ಆಶ್ರಿತ ಬೆಳೆನಾ? ನಿಮ್ ಕಡೆ ಮಳೆ ಬಂತು ತಾಕೇರಿ ಕಡೆ? ಹೂ ಮಳೆ ಚೆನ್ನಾಗಿ ಬಂತು. ಬ್ಯಾಕಿಂಗ್ ಹಲೋ ಹಲೋ ಹೇಳಿ. ಮಳೆ ಚೆನ್ನಾಗಿ ಬಂತು ಸರ್, ಇವತ್ತು ಮಳೆ ಬಂತು ನಮಗೆ. ಅವತ್ತು ಹೂ ಮಳೆ ಬಂದ ಮೇಲೆ ಬಂದಿರ್ಲಿಲ್ಲ, ಈಗ ಮಳೆ ಬಂದ ಮೇಲೆ ಈಗ ಸೆಟ್ ಆಗಬಹುದು ಅಂತ ಅಂದ್ಕೊಳ್ತೀರಿ ಈಗ? ಒಳ್ಳೇದಾಯ್ತು. ಈಗ ಸೊ ಭತ್ತ ಎಷ್ಟಾಯ್ತು? ಭತ್ತ ಊಟಕ್ಕೆ ನಮ್ಗೆ ಊಟಕ್ಕಾಗಿ ಸ್ವಲ್ಪ ಮಾರಿದ್ವಿ ಸರ್. ಭತ್ತದ ರೇಟ್ ನಮ್ಗೆ 2200 ಕೊಟ್ಟಿವಿ ನಾವು ಆವಾಗ. ಹೌದು, ಕೇಸರಿ ಬೆಳೆ ಕೆಂಪು ಕೆಂಪು ಕೆಂಪು ಕೆಂಪು ಅಕ್ಕಿ ಅದೇ ಅದು ಊಟಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಮಾರುಕಟ್ಟೆನಲ್ಲೂ ಒಳ್ಳೆ ಬೇಡಿಕೆ ಇರ್ಬೋದಲ್ವಾ? ಅದೇನು ತಳಿ ಅಂತ ಇಂಥದ ಹೆಸರು ಇದೆಯಾ ಅದಕ್ಕೆ? ಕೇಸರಿ ತಳಿ ಅಂತೀರಿ? ಕೆಂಪು ಭತ್ತ ಅಲ್ವಾ? ಕೆಂಪು ಭತ್ತ, ಕೆಂಪಕ್ಕಿ ಕೆಂಪಕ್ಕಿ. ಅದು ನಿಮ್ಮ ಮನೆಗೆ ಎಷ್ಟಾಗುತ್ತೋ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ತೀರಾ? ಸುಮಾರು ಇದೆ, ನಾವು ಹೊಂದಿಗಳು ಕಟ್ಟೋದ್ರೆ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಮಾಡ್ತೀವಿ. ಈ ಸರಿ ನೀವು ಪಾರ್ಚ್ಮೆಂಟ್ ಮಾಡಿದ್ರ ಅರೇಬಿಕಾ? ಹೌದು ಹೌದು ಸರ್, ಪಾರ್ಚ್ಮೆಂಟ್ ಮಾಡೋದು. ಪಾರ್ಚ್ಮೆಂಟ್ ಮಾಡ್ತಿರಲ್ವಾ? ಪಾರ್ಚ್ಮೆಂಟ್ ಇಲ್ಲೆಲ್ಲ ಅದನ್ನೇ ಮಾಡೋದಿಲ್ಲ. ಓ, ನಿಮ್ಮ ಸುತ್ತಮುತ್ತ ಎಲ್ಲ ಅದು ಹೆಚ್ಚು ಅದನ್ನೇ ಮಾಡ್ತಾರೆ. ಪಾರ್ಚ್ಮೆಂಟ್ ಮಾಡಿದ್ರೆ ಸ್ವಲ್ಪ ಲಾಭನೂ ಜಾಸ್ತಿ. ಮತ್ತೆ ಅದು ಸಿಪ್ಪೆ ಎಲ್ಲ ಏನ್ ಮಾಡ್ತೀರಾ ವಿನೋದಾಕ್ಷಿ ಅವರು? ಸಿಪ್ಪೆ ಅಲ್ಲೇ ಬಿಡ್ತೀವಿ ಸರ್, ನಾವು ಪಲ್ಕೋ ಸುಮಾರು ತರ್ತಾರದೆಲ್ಲ ನಮ್ಮ ಪಕ್ಕದ ತೋಟ ತಪ್ಪನೆ ಇದೆ, ಬೇರೆಯವ್ರು ಮಾಡ್ಕೊಂಡಿದ್ರು ಪಲ್ಕರು. ಅಲ್ಲ ಮಾಡ್ಬಿಟ್ಟು ದೊಡ್ಡದೊಂದು ಗುಂಡಿ ತೆಗಿಯಕ್ಕಾಗೋದಿಲ್ಲ, ನನಗೆ ಯಾವ ತರೋದಿಲ್ಲ. ಅಲ್ಲ ಅದು ಗೊಬ್ಬರ ಏನಾದರೂ ಗೊಬ್ಬರಕ್ಕೆ ಬಳಸ್ಕೊಳ್ಳೋದು ತಗೊಂಡ ಸಾಕಾದಿಕ್ಕೆ ಹಾಕ್ತಿರ್ತಾರೆ. ಸುಮಾರು ಜನ ಹೋಗುತ್ತಲ್ಲ, ಅಲ್ಲ ಅದು ಸ್ವಲ್ಪ ಚೆನ್ನಾಗಿ ಕಳಿಯುತ್ತೆ, ಹಸಿ ಇರೋದ್ರಿಂದ ಗೊಬ್ಬರ ಸ್ವಲ್ಪ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನೀರು ಕೂಡ ಬಹಳ ಹುಳಿಯಾಗಿರುತ್ತೆ ಪಲ್ಪರ್ದು, ಅದನ್ನು ಕೂಡ ನೀವು ಉಪಚಾರ ಮಾಡ್ಬೇಕಾಗತ್ತೆ. ಅಲ್ಲ ಸುಣ್ಣ ಏನಾದ್ರು ಬೆರೆಸ್ತೀರಾ ಅದಕ್ಕೆ? ನೀರಿಗೆ ನೀರು ಇದಾಗಿರುತ್ತಲ್ಲ ಇದಕ್ಕೆ ನೀರಿಗೇನ್ ಬೆರೆಸಲ್ಲ? ಅಲ್ಲ ಅದ್ರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸರಿ, ಈಗ ವಿನೋದಾಕ್ಷಿ ಅವರು ಒಂದು ನಿಮಗೆ ಈಗ ಪ್ರಶ್ನೆ, ಅರೇಬಿಕಾ ಕಾಫಿನಲ್ಲಿ ಸಸಿಗಳನ್ನ ಹೇಗ್ ಮಾಡ್ಕೊಳ್ತೀರಾ ನೀವು? ನಿಜ, ಸರಿಯಾಗಿ ಉತ್ತರ ಕೊಟ್ಟಿದ್ದೀರ. ಅರೇಬಿಕಾ ಕಾಫಿನಲ್ಲಿ ನಾವು ಬೀಜಗಳನ್ನ ಬಳಸಿನೇ ಸಸಿಗಳನ್ನ ಮಾಡ್ಕೋಬಹುದು. ಈಗಿನ್ನೂ ನೀವು ಬೀಜ ಬಿತ್ತಿಲ್ಲ? ಈಗ ಟೋಪಿ ತರ ಬಂದಿದ್ದೀವಿ, ಮೊನ್ನೆ ತಂದು ಕಟ್ಟಿದೀವಿ. ಅದೇ ಟೋಪಿ ಹಂತದಲ್ಲೇ ಒಂದು ಪಾಲಿಥಿನ್ ಚೀಲಗಳಿಗೆ ವರ್ಗಾಯಿಸಬೇಕು ಅಂತಾರೆ. ಸ್ವಲ್ಪ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಬೀಜಗಳನ್ನ ಬಳಸಿನೇ ಅರೇಬಿಕಾ ಕಾಫಿನಲ್ಲಿ ನಾವು ಸಸ್ಯಗಳನ್ನ ಮಾಡ್ಕೊಳ್ಳೋದು. ಯಾಕೆಂದ್ರೆ ಅರೇಬಿಕಾ ಕಾಫಿ ಇದೆಯಲ್ಲ, ಅದು ಸ್ವಕೀಯ ಪರಾಗಸ್ಪರ್ಶ ಆಗುವಂತ ಬೆಳೆ. ಪರಕೀಯ ಪರಾಗಸ್ಪರ್ಶ ಆಗಲ್ಲ, ಮತ್ತೆ ಬೀಜಗಳಲ್ಲಿ ಅಂತ ವೈವಿಧ್ಯತೆ ಇರೋದಿಲ್ಲ. ಅದರಿಂದ ಬಂದಂತ ಸಸ್ಯಗಳು ಕೂಡ ಒಂದೇ ರೀತಿಯಲ್ಲೇ ಇರ್ತವೆ. ವೈವಿಧ್ಯತೆ ಕಡಿಮೆ ಇರುತ್ತೆ, ವೈವಿಧ್ಯತೆ ಇದ್ದೇ ಇರುತ್ತೆ ಕಡಿಮೆ. ಆದ್ರಿಂದ ಅರೇಬಿಕಾ ಕಾಫಿನಲ್ಲಿ ನಾವು ಬೀಜಗಳನ್ನು ಬಳಸಿ ಸಸ್ಯಾಭಿವೃದ್ಧಿಯನ್ನು ಮಾಡ್ಕೋಬಹುದು. ಸರಿ ವಿನೋದಾಕ್ಷಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕರೆ ಮಾಡಿ ನಿಮ್ಮ ಕೃಷಿ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ, ಹಾಗೇನೆ ನಾವು ಕೇಳಿದಂಥ ಪ್ರಶ್ನೆಗೂ ಕೂಡ ಸರಿಯಾದಂಥ ಉತ್ತರವನ್ನು ನೀಡಿದ್ರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಈಗ ವಿನೋದ್, ಮುಖ್ಯವಾಗಿ ಇದು ಅರೇಬಿಕಾದಲ್ಲಿ ಬೀಜಗಳನ್ನೇ ಬಳಸಿ ಸಸ್ಯಗಳನ್ನು ಮಾಡ್ಕೊಳ್ಳೋದು ರೋಬಸ್ಟದಲ್ಲಾದ್ರೆ ಅದು ಸ್ವಲ್ಪ ಪರಾಗಸ್ಪರ್ಶ ಆಗತ್ತಲ್ಲಿ, ಹಾಗಾಗಿ ಬೀಜಗಳನ್ನು ಬಳಸಿ ಸಸ್ಯಗಳನ್ನು ಮಾಡಿಕೊಂಡ್ರೆ ವೈವಿಧ್ಯತೆ ಹೆಚ್ಚು ಬಂದ್ಬಿಡುತ್ತೆ. ಹೌದು. ಆದ್ರಿಂದ ಅಲ್ಲಿ ಈ ಕಂಬಚಿಗರು ಕಂಬಚಿಗರನ್ನ ಬಳಸ್ಕೋಬಹುದು ಅಂತ ನಾವು ಕೇಳಿದೀವಿ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹೇಳಿ. ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ತಮ್ಮ ಹೆಸರು? ಹಲೋ. ಹಾ ಕೇಳಿ. ನಾರ್ಮೂರ್ ಹೆರವನಾಡಿಂದ. ಹಲೋ ಸರ್, ಕೇಳಿಸ್ತಾ ಹೇಳಿ ಹೇಳಿ. ಕೇಳಿಸ್ತಾ ಹೆರವನಾಡಿನಿಂದ. ನಿಮ್ಮ ಹೆಸರು? ಭಾಸ್ಕರ್ ಅಂತ ಹೇಳಿ. ಭಾಸ್ಕರ್ ಅಂತನಾ? ಹಾ ಭಾಸ್ಕರ್, ಯಾವ್ಯಾವ ಬೆಳೆಗಳು ಇದಾವೆ ನಿಮ್ದು? ನಮ್ದು ಭತ್ತ ಇದೆ ಸರ್. ಆಮೇಲೆ ಕಾಫಿ. ಕಾಫಿ? ಈಗ ಕಾಫಿಗೆ ಮಳೆ ಬಂತ? ಮಳೆ ಬಂತು, ಸ್ಪ್ರಿಂಕ್ಲರ್ ಮಾಡುದು ಸರ್. ಮಳೆ ಬಂತು. ಮಳೆನೂ ಬಂತು? ಬಂತು. ಅಂದ್ರೆ ಈಗ ಹೂಗಳೆಲ್ಲ ಚೆನ್ನಾಗಿ ಅಳಿದಾವ? ಚೆನ್ನಾಗಿ ಅಳಿದೆ ಸರ್. ಮತ್ತೆ ಬ್ಯಾಕಪ್ ಆಗಿದೆಯಾ? ಬ್ಯಾಕಪ್ ಆಗಿದೆ ಸರ್. ಬ್ಯಾಕಪ್ ಆಗಿದೆ. ಬ್ಯಾಕಪ್ ಆದ್ಮೇಲೆ ಮಳೆ ಬಂತು. ಓ, ಬ್ಯಾಕಪ್ ಆದ್ಮೇಲೆ ಮಳೆ ಬಂತ? ಹೌದು. ಅಂದ್ರೆ ಒಟ್ಟಾರೆ ಚೆನ್ನಾಗಿ ಸೆಟ್ ಆಗಿದೆ? ಸೆಟ್ ಆಗಿದೆ ಸರ್. ಸೆಟ್ ಆಗಿದೆ. ಕಳೆದ ವರ್ಷ ಹೇಗಿತ್ತು ಬೆಳೆ ಭಾಸ್ಕರ್? ಬಹಳ ಕಡಿಮೆ ಸರ್. ಬಹಳ ಕಡಿಮೆ? ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ. ಅಂದ್ರೆ ಎಷ್ಟು ಚೀಲ ಆಗಿತ್ತು? ಒಂದು ಕಳೆದ ವರ್ಷ ಒಂದು 15 ಚೀಲ ಆಗಿತ್ತು. ಈ ಸಲ ಒಂದು 9 ಚೀಲ 10 ಚೀಲ ಬಂದಿತ್ತು. ಕಡಿಮೆ ಆಯ್ತಲ್ವಾ? ಕಡಿಮೆ ಆಯ್ತು. ಎಷ್ಟು ಗಿಡಗಳು ಇರ್ಬೋದು ನಿಮ್ದು? ನಮ್ದು ಒಂದು 500 ಚಿಲ್ಲರೆ ಗಿಡ ಇದೆ. ಕರಿಮೆಣಸು ಎಷ್ಟಿದೆ ಬಳ್ಳಿ? ಕರಿಮೆಣಸು ಒಂದು 200 ಬಳ್ಳಿ ಇರ್ಬೋದು ಸರ್. 200 ಬಳ್ಳಿ? ಹೌದು. ಮತ್ತಿನ್ನ ಯಾವ ಬೆಳೆಗಳು ಇದಾವೆ? ನಾವು ಭತ್ತ ಬೆಳೀತಿದ್ವಿ. ಭತ್ತ? ಅದು ಹೆಚ್ಚಾಗಿ ಬೆಳೀತೀರಾ? ಹೆಚ್ಚಾಗಿ ಅಂದ್ರೆ ಒಂದು 30 ಕ್ವಿಂಟಲ್ ಅಂದಾಜು ಉಂಟು. 30 ಕ್ವಿಂಟಲ್? ಎಷ್ಟು ಎಕರೆ ಏನಲ್ಲಿ ಬೆಳೀತೀರಿ? ಒಂದು 2-2.5 ಎಕರೆ. 2-2.5 ಎಕರೆ. ಯಾವ ತಳಿ ಬಳಸ್ತೀರಾ ಭಾಸ್ಕರ್ ಅವರು? ನಾವು ಗೌರಿ ಸಣ್ಣ ಅಂತೇಳಿ. ಗೌರಿ ಸಣ್ಣ ಅಂದ್ರೆ ನೀವು ಮನೆ ಬಳಕೆಗೆನಾ ಇದು? ಮನೆ ಬಳಕೆಗೆ ಸರ್. ಮನೆ ಬಳಕೆಗೆ ಬಳಸ್ಕೊಳ್ತೀರಾ ಇದನ್ನ? ಅಂತೂ ಆಮೇಲೆ ಹುಲ್ಲು ಮಾರ್ಕೆಟ್ ಅವ್ರು ಬರ್ತಾರೆ, ಸೌತ್ ಕೇಂದ್ರದವರು, ಅವರು ತಗೊಂಡು ಹೋಗ್ತಾರೆ. ನಿಮ್ದೇನು ದನ ಕರುಗಳಿಲ್ಲ? ದನ ಹಸು ಇದೆ ಸರ್. ಹಸು ಇದೆ, ಅದಕ್ಕೆ ಬಳಸ್ಕೊಳ್ತೀರಲ್ಲ? ಅದಕ್ಕೂ ಸ್ವಲ್ಪ ಬಳಸ್ತೀವಿ. ಅದು ಗಂಜು ಮತ್ತೆ ಸಗಣಿ ಎಲ್ಲ ನಿಮ್ಮ? ಎಲ್ಲ ಎಲ್ಲ ಮಾಡ್ತೀವಿ. ಅದೆಲ್ಲ ನಿಮ್ಮ ಜಮೀನಿಗೆ ಹಾಕೋಬಹುದು? ಜಮೀನಿಗೆ ಹಾಕುವಂಥದ್ದು. ತರಕಾರಿ ಮಾಡ್ತೀವಿ. ಈಗ ಗೌರಿ ಸಣ್ಣ ಅಂತ ಹೇಳಿರಲ್ಲ, ಯಾಕಾಗಿ ಅದನ್ನ ಬೆಳ್ಕೊಳ್ತೀರಾ? ಏನ್ ವಿಶೇಷತೆ ಅದ್ರದ್ದು? ಚಿಕ್ಕ ಭತ್ತ ಸರ್. ಆಮೇಲೆ ಒಂದು ಗಮನ ಬರುತ್ತೆ. ಸುವಾಸನೆ? ಸುವಾಸನೆ ಇದೆ. ಅದಕ್ಕಾಗಿ ನಾ ಬೆಳೆದಿದೆ ಗೌರಿ ಸಣ್ಣ. ತುಂಬಾ ಚೆನ್ನಾಗಿರುತ್ತೆ, ಊಟಕ್ಕೆ ತುಂಬಾ ಚೆನ್ನಾಗಿರುತ್ತಲ್ಲ? ಹೌದು. ಮಾರ್ಕೆಟ್ ನಲ್ಲಿ ಬೆಲೆ ಏನಾದ್ರೂ ಮಾರಾಟ ಮಾಡ್ತೀರಾ ಅದನ್ನ? ಅಥವಾ ಮಾರಾಟ ಮಾಡಬಹುದು, ಇವಾಗ ಕೊಟ್ಟಿಲ್ಲ ನಾವು. ಉಂಟು. ನಿಮ್ಮ ನೀವೇ ಇಟ್ಕೊಂಡಿರ್ತೀರಿ? ನಾವೇ ಇಟ್ಕೊಂಡಿದ್ದೀವಿ. ನಮಗೆ ಕಡಿಮೆ ಅಂದ್ರೆ ಒಂದು 10 ಕ್ವಿಂಟಲ್ ಸಾಕಾಗುತ್ತೆ. 20 ಕ್ವಿಂಟಲ್ ಸೇಲ್ ಮಾಡಬಹುದು. ಸರಿ ಸರಿ ಸರಿ. ಈಗ ಈ ಭತ್ತದ ಕೃಷಿ ಮಾಡಬೇಕು ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ ಅಂತಾರೆ? ನಿಜವಾಗ್ಲೂ ಸುಳ್ಳು ಸರ್ ಅದು. ಯಾಕಂದ್ರೆ ನಾವೇ ಮಾಡೋದು ತೊಂದರೆ ಇಲ್ಲ. ನಿಮ್ಗೆ ಏನ್ ಸಮಸ್ಯೆ ಇಲ್ಲ? ನಮಗೇನ್ ಸಮಸ್ಯೆ ಇಲ್ಲ, ನಾವು ಆ ಕಡೆ ಈ ಕಡೆ ಸೇರ್ಕೊಂಡು ಮಾಡೋದು ತೊಂದರೆ ಇಲ್ಲ. ಕೂಡೋದಕ್ಕೆ ಚಿಲ್ಲರ್ ಇದೆ. ಹಾಗಾಗಿ ಅಷ್ಟು ಇದೇನಾಗಲ್ಲ ನಿಮಗೆ. ಹೌದು, ಅದೇನು ತೊಂದರೆ ಆಗಲ್ಲ. ಸರಿ ಸರಿ ಸರಿ. ಈ ಸರಿ ನೀವು ಭತ್ತದ ಬೇಸಾಯ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ವರ್ಷ? ಮಾಡಬೇಕು ಸರ್. ಪ್ರತಿ ವರ್ಷ ಮತ್ತೆ ಹೊಳೆ ನೀರು ಬರುತ್ತೆ ಸರ್, ಅದು ಕಷ್ಟ ಆಗುತ್ತೆ, ನಮಗೆ ಬೇರೆ ಬೆಳೆ ಬೆಳೆಯೋಕ್ಕಾಗಲ್ಲ. ಹೊಳೆ ನೀರು ಬರುತ್ತೆ ನಿಮ್ಮ ಗದ್ದೆ ಪಕ್ಕ? ಚಿಕ್ಕ ಹೊಳೆ ಇದೆ, ತುಂಬಾ ನೀರು ಬರುತ್ತೆ. ಒಂದು 8-10 ದಿವಸ ಅಲ್ಲಿ ಇರುತ್ತೆ ನಾಟಿ ಮಾಡಿದ ಮೇಲೆ. ಸರಿ ಸರ್, ಹೇಳಿ ಒಂದು ಪ್ರಶ್ನೆ. ಹೇಳಿ ಹೇಳಿ. ಹಲಸಿನ ಬೀಜ ಇದೆಯಲ್ಲ, ಅದು ಏಕದಳನ ದ್ವಿದಳನ? ಹಲಸಿನ ಬೀಜ. ಹೌದು. ನಿಮ್ಗೇನ್ ಅನ್ಸುತ್ತೆ? ನಮಗೆ ಏಕದಳ ಅಂತ ಆಗುತ್ತೆ. ಇಲ್ಲ, ಏಕದಳ ಅಲ್ಲ, ಅದು ದ್ವಿದಳ. ದ್ವಿದಳ ದ್ವಿದಳ ಜೀವಾಮೃತಕ್ಕೆ ಮಾಡಬಹುದಲ್ಲ ಸರ್? ಜೀವಾಮೃತ ಮಾಡೋದಾದ್ರೆ ಮಾಡಬಹುದಲ್ಲ. ಅಂದ್ರೆ ದ್ವಿದಳ ಧಾನ್ಯದ ಹಿಟ್ಟಿಗೆ ಬಳಸ್ಕೋಬೇಕು ಅಂತೀರಾ? ಬಳಸ್ಕೋಬಹುದು, ಯಾಕೆಂದ್ರೆ ಅದರಲ್ಲಿ ಸಾಕಷ್ಟು ಪಿಷ್ಟದ ಪದಾರ್ಥ ಇರುತ್ತೆ. ಹೌದು. ಭಾಸ್ಕರ್ ಅವರು, ಈಗ ಒಂದು ನೀವು ಜ್ಞಾಪಕ ಇಟ್ಕೊಳ್ಳಿ. ಹೌದು ಸರ್. ಏಕದಳ ದ್ವಿದಳ ಹೆಂಗ್ ಗುರುತಿಸೋದು ಅಂತ ಅಂದ್ರೆ, ಈಗ ತೆಂಗು ನೋಡಿದಿರಲ್ಲ? ನೋಡಿ, ತೆಂಗು ಅಡಿಕೆ ಇವೆಲ್ಲ ಏಕದಳ. ಅವು ಅವು ಏಕದಳ. ಅವು ಗರಿಗಳು ಒಂಥರ ಇರ್ತವೆ. ಹೌದು. ಇವು ದ್ವಿದಳ ಅಂತಂದ್ರೆ ಎಲ್ಲ ಒಂಥರ ಎಲೆಗಳೇ ಒಂದ್ ರೀತಿ ಸ್ವತಂತ್ರವಾಗಿರ್ತವೆ. ಹೌದು. ಅದರಲ್ಲಿ ಅವೆಲ್ಲ ಎಲೆಗಳೆಲ್ಲ ಕೂಡ್ಕೊಂಡೇ ಇರ್ತವೆ ನೋಡಿ ಅಲ್ವಾ? ಆ ರೀತಿಯಾಗಿ ನಾವು ಪತ್ತೆ ಹಚ್ಚಬಹುದು. ಅದಕ್ಕಾಗಿ ನಾವು ಪ್ರಶ್ನೆ ಕೇಳೋದಕ್ಕಾಗಿ ಇದು ಫೋನ್ ಮಾಡಿದ್ರೆ. ಒಳ್ಳೆ ನೋಡಿ, ನೀವು ನಮ್ಗೆ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಸುಲಭ ಪ್ರಶ್ನೆ ಕೇಳಿರಿ ನನಗೆ. ಸರಿ, ಈಗ ನಿಮ್ಗೊಂದು ಪ್ರಶ್ನೆ. ಈಗ ಈಗ ನೀವು ಸಸಿಗಳನ್ನ ಮಾಟಿ ನಾಟಿ ಮಾಡ್ಕೊಳ್ತಿರೋ ಅಥವಾ ನೇರವಾಗಿ ಬೀಜನ ಬಿತ್ತನೆ ಮಾಡ್ತಿರೋ? ಬೀಜನೇ ಬಿತ್ತನೆ ಮಾಡೋ ಸರ್. ಗದ್ದೆಗೆ ಗದ್ದೆಗೆ ಕೃಷಿ ಯಂತ್ರೀಕರಣ ಮಾಡಬೇಕು ಅಂತ ಉಂಟು. ಹೇಗೆ ಬಿಚ್ಚುತ್ತೀರಾ ಬೀಜನ? ಬೀಜನ ತಟ್ಟೆ ಮಾಡಿ ಅದಕ್ಕೆ ಬೀಜ ಬಿತ್ತು ಸರ್, ತಳ್ಳನಾಗಿ. ಗದ್ದೆಗೆ ಸಾಲ್ನಲ್ಲಿ ಹಾಕ್ತೀರಾ? ಸಾಲ್ನಲ್ಲಿ ಅಲ್ಲ ಸರ್, ಇದು ಮಡಿ ಮಾಡಿಕೊಂಡು ಕೆಲವು ಸಾಲ್ನಲ್ಲಿ ಹಾಕ್ತಾರೆ, ಮತ್ತೆ ನಾಟಿ ಯಂತ್ರಕ್ಕೆ ತಟ್ಟೆ ಉಪಯೋಗಿಸ್ತಾರೆ. ತಟ್ಟೆ ಟ್ರೇ ಅಂತಾರಲ್ಲ? ಹೌದು, ಟ್ರೇ. ಅಂದ್ರೆ ನೀವು ನಾಟಿ ಪದ್ಧತಿಗೆ ಯಂತ್ರ ಬಳಸ್ತಾ ಇದ್ದೀರಾ? ಈ ಸಲ ಮಾಡ್ಬೇಕು ಅಂತ ಉಂಟು ಸರ್. ಈ ಸರಿ ಮಾಡ್ಬೇಕು ಅಂತ? ಮಾಡ್ಬೇಕು ಅಂತ. ಕಳೆದ ವರ್ಷ? ಕಳೆದ ವರ್ಷ ಕೈ ನಾಟಿ ಸರ್. ಕೈ ನಾಟಿನೇ ಮಾಡಿದ್ರ? ಸಸಿ ಕೈ ನಾಟಿ ಅಂದ್ರೆ ಸಸಿಗಳು ಮಾಡ್ಕೊಂಡಿದ್ದೀರಾ? ಈಗ ಮಾಡಿಲ್ಲ, ಇನ್ನು ಮಾಡ್ಬೇಕು. ಸರಿ ಸರಿ. ಈಗ ಸಸಿಗಳು ನಾಟಿ ಮಾಡೋದ್ರೆ ಎಷ್ಟು ವಯಸ್ಸಿನ ಸಸಿ ನಾಟಿ ಮಾಡ್ತೀರಾ? ನಾವು 28 ದಿವಸದ ನಾಟಿ, 28-30 ದಿವಸ. ಸರಿ ಸರಿ. ಒಂದು ತಿಂಗಳು? ಒಂದು ತಿಂಗಳು. ಸ್ವಲ್ಪ ಇಲ್ಲಿ ಮಳೆ ಎಲ್ಲ ಹೆಚ್ಚಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಅದಕ್ಕಾಗಿ ವಯಸ್ಸಾಗಿರೋ ಸಸಿಗಳನ್ನ ನಾಟಿ ಮಾಡಬೇಕು ಅಂತ. ಹೌದು. ಸರಿ, ನಿಮ್ದು ದೂರವಾಣಿ ಸಂಖ್ಯೆ ಕೊಡ್ತೀರಾ ಭಾಸ್ಕರ್ ಅವರು? 2200691. 2200 ಅಲ್ಲ ಸರ್, 2200691. ಇದು ಸಂಖ್ಯೆನಾ? ಹೌದು. ಮಡಿಕೇರಿ ಕೋಟ್ ಸರ್, ನಾವು ಅಪ್ಪಂಗಳದವರು. ಅಂದ್ರೆ ನಿಮ್ದು ಲ್ಯಾಂಡ್ ಲೈನ್ ಇಂದ ಮಾಡ್ತಾ ಇದ್ದೀರಿ? ಹೌದು ಸರ್, ಲ್ಯಾಂಡ್ ಲೈನ್ ಇಂದ ಮಾಡ್ತಾ ಇದ್ದೀರಲ್ಲ. ಸರಿ ಸರಿ ಭಾಸ್ಕರ್ ಅವರು, ನಮ್ಮ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ, ಹಾಗೇನೆ ನಾವು ಕೇಳಿದಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಿ, ಮತ್ತು ನಮಗೂ ಕೂಡ ಪ್ರಶ್ನೆ ಕೇಳಿದ್ದೀರಾ ನೀವು ಭಾಸ್ಕರ್ ಅವರು. ಕರೆ ಮಾಡ್ತಾ ಇರಿ ಹೀಗೇನೆ. ಆಯ್ತು ಸರ್. ಒಳ್ಳೇದು, ತುಂಬಾ ಟೈಮ್ ಆಯ್ತು ಸರ್. ಒಳ್ಳೇದು ಒಳ್ಳೇದು. ಕೇಳ್ತಾ ಇರ್ತೀರಲ್ವಾ ರೇಡಿಯೋ? ರೇಡಿಯೋ ಕೇಳ್ತಾ ಇರ್ತೀರಾ? ರೇಡಿಯೋ ಕೇಳ್ತಾ ಇರ್ತೀನಿ. ಮನೆಯವರು ಎಲ್ಲರೂ ಕೇಳ್ತಾರಾ? ಎಲ್ಲರೂ ಕೇಳ್ತಾರೆ ಸರ್. ಸರಿ, ಒಳ್ಳೇದು ಒಳ್ಳೇದು. ಇವತ್ತಿನ ಕರೆ ಮಾಡಿದಕ್ಕೆ ನಮಗೂ ಬಹಳ ಖುಷಿ ಆಯ್ತು. ನಮಸ್ಕಾರ ಸರ್, ತುಂಬಾ ಧನ್ಯವಾದ ಸರ್. ಧನ್ಯವಾದಗಳು, ಧನ್ಯವಾದಗಳು. ಈಗ ನೋಡಿ ವಿನೋದ್, ಇವರು ನಮಗೂ ಒಂದು ಪ್ರಶ್ನೆ ಕೇಳಿದರು. ಏಕದಳ ದ್ವಿದಳ ಕೆಲವರಿಗೆ ಅದು ಕನ್ಫ್ಯೂಸ್ ಆಗುತ್ತೆ, ಯಾಕಂತಂದ್ರೆ ಸಣ್ಣ ಇನ್ನೊಂದು ದಳ ಇರುತ್ತೆ ಅಷ್ಟೇ ಅದರಲ್ಲಿ. ಹೌದೌದು, ಆದ್ರೆ ನಮ್ಮಲ್ಲಿ ಇರುವಂತವು ಜಾಸ್ತಿ ಏಕದಳದಲ್ಲಿ, ದ್ವಿದಳನೇ ಜಾಸ್ತಿ. ದ್ವಿದಳ ಅವೆಲ್ಲ ಬೇರಿನಲ್ಲೂ ಕೂಡ ಗಂಟುಗಳು ಇರ್ತವೆ. ಹೌದು, ಅದು ಒಂದು ಕ್ರಮ. ಏಕದಳ ಅಂದ್ರೆ ಈಗ ನಮ್ ಭತ್ತ ಬರುತ್ತೆ, ಆ ಗರಿನೇ ಹೇಳುತ್ತೆ ನಮ್ಗೆ, ಎಲೆ ಎಲೆ ನೋಡೇ ನಾವು ತಿಳ್ಕೋಬಹುದು. ಹೌದು, ಅದ್ರದ್ದೊಂಥರ ಎಲ್ಲ ಒಟ್ಟಿಗೆ ಇರುತ್ತೆ, ನಮಗೆ ಒಂದು ಸ್ವತಂತ್ರವಾಗಿ ಎಲೆಗಳಿರೋದಿಲ್ಲ. ನಾವೀಗ ತೆಂಗು ನೋಡ್ತೀವಿ, ಅಡಿಕೆ ನೋಡ್ತೀವಿ, ಭತ್ತ, ರಾಗಿ, ಜೋಳ, ಇದ್ರದ್ದು ಎಲೆಗಳು ನೋಡಿ, ಈ ರೀತಿ ಸಂಯುಕ್ತ ಎಲೆಗಳಿರಲ್ಲ, ಸರಳವಾದ ಎಲೆಗಳೇ ಇರುತ್ತೆ. ಅದು ಒಂದು ಮುಖ್ಯ. ಮತ್ತೆ ಅದನ್ನ ನಾವು ಹೊಡೆದಾಗ ಅದು ಇಡೀ ಪುಡಿ ಪುಡಿ ಆಗ್ಬಿಡುತ್ತೆ, ಎರಡು ಹೋಳಾಗಲ್ಲ. ದ್ವಿದಳ ಅಂತಂದ್ರೆ ನಮಗೆ ಈ ಬೇಳೆಕಾಳುಗಳು ಅವು ಶಾಸ್ತ್ರೀಯವಾಗಿ ಎರಡು ದಳಗಳಾಗ್ಬಿಡುತ್ತೆ. ನೀವು ಅಲಸಂದೆ ಕಾಳಾಗ್ಬೋದು, ಬೇರೆ ಕಾಳುಗಳು ನೋಡಿದ್ರೆ ಎರಡು ದಳಗಳು, ಅದಕ್ಕೆ ದ್ವಿದಳ ಅಂತೀವಿ. ಇವನು ದ್ವಿದಳ, ಇದಕ್ಕೆ ಬರುತ್ತೆ. ಹೌದು ಸರಿ. ಈಗ ನಾವು ಕರಿಮೆಣಸಿನ ವಿಷಯಕ್ಕೆ ಬಂದರೆ ನೀರು ಕೊಡೋದು ಬಹಳ ಮುಖ್ಯ ಅಂತ. ಯಾಕಂದ್ರೆ ಈ ಬೇಸಿಗೆಯಲ್ಲಿ ನೀರು ಕೊಡಲಿಲ್ಲ ಅಂತ ಅಂದರೆ ಕೆಲವರು ಏನು ಒಂದು ಮುಖ್ಯವಾದ ಸಮಸ್ಯೆ ಅಂತ ಅಂದರೆ ಈ ಕೊತ್ತು ಬೀಳೋದು ಅಂತ ಹೇಳ್ತಾರೆ. ನಿಮಗೆ ಈ ಬೇಸಿಗೆಯಲ್ಲಿ ನೀರು ಕೊಡದಲೆ ಏಪ್ರಿಲ್ ಮೇ ತಿಂಗಳಲ್ಲಿ ಸಾಕಷ್ಟು ಮಳೆ ಬರದೇ ಇದ್ದರೆ, ತೇವಾಂಶದ ಕೊರತೆ ಆದರೆ, ಈ ಮಳೆಗಾಲದ ಸಮಯದಲ್ಲಿ ಮಳೆ ಬಂದಾಗ, ವಿಶೇಷವಾಗಿ ಜೂನ್ ಜುಲೈನಲ್ಲಿ ಮಳೆ ಬಂದಾಗ ಕೊತ್ತುಗಳ ಸಮಸ್ಯೆ ಕಂಡುಬರುತ್ತೆ ಅಂತ. ವಿಶೇಷವಾಗಿ ಪಣಿಯೂರು ಒಂದು ತಳಿ ಇದೆಯಲ್ಲ, ಅದರಲ್ಲಿ ಸಮಸ್ಯೆ ಇದೆ. ಅವರೇನು ಮಾಡಬೇಕು ಅಂತಂದರೆ, ಎಲ್ಲೆಲ್ಲಿ ನೀರಿನ ಆಶ್ರಯ ಇರುತ್ತೆ ಅವರು ಈ ಬೇಸಿಗೆಯಲ್ಲಿ ಒಂದು ವಾರಕ್ಕೆ ಅಥವಾ ಹತ್ತು ದಿನಕ್ಕೆ ಒಂದು ಆವೃತ್ತಿಯಂತೆ ಒಂದು 50 ಲೀಟ್ರು ನೀರನ್ನು ಪ್ರತಿ ಬಳ್ಳಿಗೆ ಕೊಡೋದ್ರಿಂದ ಕೊತ್ತುಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತವೆ ಮತ್ತು ನಿಲ್ತವೆ. ಹೌದು, ಆ ಒಂದು ಅಂಶವನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸೋಣ. ಮತ್ತು ಈ ಸಂದರ್ಭದಲ್ಲಿ ಕೀಟಗಳ ಹಾವಳಿ ಕೂಡ ಬರೋ ಸಾಧ್ಯತೆ ಇರುತ್ತೆ. ಶಲ್ಕ ಕೀಟಗಳು ಅಂತೀವಿ, ಮತ್ತು ಎಲೆ ಚುಕ್ಕೆ ರೋಗ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ನೆರಳು ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಬೇಸಿಗೆ ಜಾಸ್ತಿ ಆದಾಗ ಈ ಎಲೆ ಚುಕ್ಕೆ ರೋಗ ಬರೋ ಸಾಧ್ಯತೆ ಇರುತ್ತೆ. ನೆರಳನ್ನು ಸರಿಯಾಗಿ ನಾವು ಕಾಪಾಡ್ಕೋಬೇಕು. ಮತ್ತು ಪ್ರತಿ ಬಳ್ಳಿಗೆ 1 ಕಿಲೋಗ್ರಾಮ್ನಷ್ಟು ಸುಣ್ಣವನ್ನು ಹಾಕೋದ್ರ ಕಡೆಗೂ ಕೂಡ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕು. ಏಕೆಂದರೆ ಸುಣ್ಣದ ಅಂಶವನ್ನು ನಾವು ಸೇರಿಸೋದ್ರಿಂದ ಆಮ್ಲೀಯತೆ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಜೊತೆಗೆ ಸುಣ್ಣದ ಅಂಶ ಕೂಡ ನಮ್ಮ ಮಣ್ಣಿಗೆ ಸೇರುತ್ತೆ, ಮಣ್ಣಿನ ಗುಣವನ್ನು ಅದು ಉತ್ತಮಪಡಿಸುತ್ತೆ, ಪೋಷಕಾಂಶಗಳು ಚೆನ್ನಾಗಿ ಬಳ್ಳಿಗಳಿಗೆ ದೊರೆಯುವ ರೀತಿಯಲ್ಲಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬಳ್ಳಿಗಳಿಗೆ ಸುಣ್ಣ ನೀಡುತ್ತೆ. ಇಷ್ಟೆಲ್ಲ ಒಂದು ಅನುಕೂಲ ಆಗುತ್ತೆ. ಇನ್ನು ಏಲಕ್ಕಿಯನ್ನು ತೆಗೆದುಕೊಂಡ್ರೆ ಇಲ್ಲೂ ಕೂಡ ಅದೇ ರೀತಿ ಒಂದು 10-15 ದಿವಸಕ್ಕೊಂದು ಆವರ್ತಿಯಂತೆ ನೀರನ್ನು ಕೊಡಬೇಕು. ಮತ್ತು ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಈ ಸಂದರ್ಭದಲ್ಲಿ ರೋಗದ ಹಾವಳಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರಸ ಹೀರೋ ಕೀಟಗಳ ಸಂಖ್ಯೆ ಜಾಸ್ತಿ ಆದಾಗ ಈ ಕಟ್ಟೆ ರೋಗದ ಒಂದು ಹಾವಳಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಕಟ್ಟೆ ರೋಗ ಬಂದಿರುವಂಥ ಗಿಡದಿಂದ ಆರೋಗ್ಯಕರ ಗಿಡಕ್ಕೆ ಈ ಹೇನುಗಳು ಈ ರೋಗವನ್ನು ಹರಡ್ತವೆ. ಆದ್ದರಿಂದ ಈ ಕೀಟಗಳ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಥ್ರಿಪ್ಸ್ ಕೀಟಗಳು ಹೆಚ್ಚಾಗಿ ಕಂಡುಬರ್ತವೆ ಈ ಸಂದರ್ಭದಲ್ಲಿ. ಅದಕ್ಕಾಗಿ ನಾವು ಒಣಗಿದ ಎಲೆಗಳನ್ನು ತೆಗೆದು ಅವನ್ನ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ ಒಂದು. ಮತ್ತು ಥ್ರಿಪ್ಸ್ ಹತೋಟಿ ಮಾಡೋದು ಬಹಳ ಮುಖ್ಯ. ಕೀಟನಾಶಕವನ್ನು ಬಳಸ್ಕೋಬೋದು. ಈ ಒಂದು ಅಂಶಗಳನ್ನು ನಾವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಏನಾದರೂ ಈ ಸುಳಿ ಕೊರಕ ಮತ್ತು ಏನಿದು ಇರುತ್ತಲ್ಲ ಅವುಗಳ ಒಂದು ದಂಟು, ಅವುಗಳು ಕೊರೆಯುವಂಥ ಹುಳ ಇದ್ದರೂ ಕೂಡ ಅದ್ರ ಕಡೆಗೂ ಕೂಡ ನಮ್ಮ ರೈತ ಬಾಂಧವರು ಗಮನ ಹರಿಸಬೇಕಾಗತ್ತೆ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ. ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ, ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ. ಈಗ ಮುಂಗಾರು ಪೂರ್ವದ ಮಳೆ ಪ್ರಾರಂಭ ಆಗಿದೆ, ಕೆಲವು ಕಡೆಗಳಲ್ಲಿ ಆಗ್ತಾ ಇದೆ, ಎಲ್ಲ ಕಡೆಗಳಲ್ಲೂ ಕೂಡ ಇದು ಬಂದಾಗ ವಿಶೇಷವಾಗಿ ಕೃಷಿ ಬೆಳೆಗಳನ್ನು ಮಾಡ್ಕೊಳ್ಳೋಂಥವ್ರು ಮಾಗಿ ಉಳುಮೆ ಅಂತ ಮಾಡ್ಕೊಳ್ತಾರೆ. ಹೌದು, ಆ ಸಂದರ್ಭದಲ್ಲಿ ಆ ಒಂದು ಮಳೆಯನ್ನು ಬಳಸ್ಕೊಂಡು ಉಳುಮೆ ಮಾಡೋದ್ರಿಂದ ಈ ಮಳೆ ನೀರು ನಮ್ಮ ಜಮೀನಿನಲ್ಲಿ ಇಂಗೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಕಳೆದ ಒಂದು ಬೆಳೆಗೆ ಬಂದಂಥ ರೋಗಾಣುಗಳು, ಕೀಟಗಳ ಕೋಶಗಳು ಸೂರ್ಯನ ಬಿಸಿಲಿಗೆ ಸಿಕ್ಕಿ ಅವು ನಾಶ ಆಗ್ತವೆ, ಅದೊಂದು ಅಂಶ. ಮತ್ತು ಕಳೆ ಬೀಜಗಳು ಕೂಡ ಸೂರ್ಯನ ಪ್ರಖರವಾದ ಶಾಖಕ್ಕೆ ಸಿಕ್ಕಿ ಅವು ಕೂಡ ನಾಶ ಆಗ್ತವೆ. ಮತ್ತು ಈ ಸಂದರ್ಭದಲ್ಲಿ ಉಳುಮೆ ಮಾಡುವಾಗ ನಾವು ನೋಡಿರ್ತೀವಿ ಸಾಕಷ್ಟು ಪಕ್ಷಿಗಳು ಕೂಡ ಹಿಂದೆ ಹಾರಾಡ್ತಾ ಇರ್ತವೆ. ಹೌದು, ಈ ಪಕ್ಷಿಗಳು ಹಾರಾಡಿದಾಗ ಒಂದು ಅಂಶ ಏನು ನಮಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಮಣ್ಣು ಆರೋಗ್ಯಕರವಾಗಿದೆ ಅಂತ. ಅಂದರೆ ಹುಳುಗಳು ಕೂಡ ಇದ್ದಾವೆ, ಹುಳುಗಳಿದ್ರೇ ಪಕ್ಷಿಗಳು ಬರೋದು. ಮತ್ತು ಈ ಪಕ್ಷಿಗಳು ಎಷ್ಟು ವೈವಿಧ್ಯಮಯ ಒಂದು ಮೂರ್ನಾಲ್ಕು ಥರ ಪಕ್ಷಿಗಳು ಬಂತು ಅಂದರೆ ನಮ್ಮ ಜಮೀನು ಇನ್ನೂ ಆರೋಗ್ಯಕರವಾಗಿ ಇದೆ ಅಂತ ಸೂಚಕವಂಥದ್ದು. ಸುಮಾರು 3-4-5 ಥರದ ಪಕ್ಷಿಗಳು ಬಂದರೆ ಇನ್ನೂ ನಮ್ಮ ಜಮೀನು ಭಾಳ ಆರೋಗ್ಯಕರವಾಗಿದೆ ಅಂತ. ಅಲ್ಲಿ ಕೆಲವೆಲ್ಲ ಕೋಶಗಳಿರುತ್ತೆ, ಈ ಮಣ್ಣಲ್ಲಿರುವಂಥ ಹುಳುಗಳು ಎಲ್ಲ ಮೇಲುಗಡೆ ಬರ್ತಾ ಇರ್ತವೆ, ಅವುಗಳನ್ನ ಆರಿಸ್ಕೊಂಡು ತಿನ್ನೋದಕ್ಕೆ ಬರ್ತವೆ. ಮತ್ತು ಈ ಗೊಬ್ಬರ ಹುಳುಗಳು ನಾವು ನೋಡಿರ್ತೀವಿ ಬೆಳ್ಳಿಗೆ ಇರುತ್ತೆ. ಹೌದು ಹೌದು. ಮತ್ತು ಈ ಮೊದಲ ಮಳೆ ಬಿದ್ದ ರಾತ್ರಿ ಕೆಲವೊಂದು ಈ ಬೇರು ಹುಳುಗಳು ಕೂಡ ಅವುಗಳ ಕೋಶಗಳು ಕೂಡ ಬರ್ತವೆ, ಅವುಗಳನ್ನು ಕೂಡ ಇವು ಆರಿಸ್ಕೊಂಡು ತಿನ್ನೋದಕ್ಕೆ ಅನುಕೂಲವಾಗುತ್ತೆ. ಆದ್ದರಿಂದ ಈ ನೀರಿನ ಸಂರಕ್ಷಣೆ ಅನ್ನೋದು ನಾವು ಜನವಸತಿ ಪ್ರದೇಶದಲ್ಲೂ ಮಾಡ್ಬೋದು, ನಮ್ಮ ಕೃಷಿ ಪ್ರದೇಶದಲ್ಲೂ ಕೂಡ ಮಾಡ್ಬೋದು. ಸಾಧಾರಣವಾಗಿ ಉಳುಮೆ ಮಾಡುವಾಗ ಇಳಿಜಾರಿಗೆ ಅಡ್ಡವಾಗೇ ನಾವು ಮಾಡಬೇಕಾಗತ್ತೆ. ಇಳಿಜಾರಿಗೆ ಅಡ್ಡವಾಗಿ ಮಾಡೋದ್ರಿಂದ ಇಳಿಜಾರಿನಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಹರ್ಕೊಂಬರುತ್ತಲ್ಲ ನೀರು, ಈ ನಾವು ಏನು ಉಳುಮೆ ಮಾಡಿರ್ತೀವಲ್ಲ ಪ್ರತಿಯೊಂದು ನೇಗಿಲ ಗೆರೆ ಒಂದು ರೀತಿ ಸಣ್ಣ ಬದುವಾಗಿ ವರ್ತಿಸುತ್ತೆ, ಬದುವಾಗಿ ವರ್ತಿಸುತ್ತೆ, ಮತ್ತು ಅಲ್ಲೇ ನೀರು ಇಂಗೋದಕ್ಕೂ ಕೂಡ ಅನುಕೂಲವಾಗುತ್ತೆ. ಆದ್ದರಿಂದ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈ ಮಾಗಿ ಉಳುಮೆ ಬಹಳ ಮುಖ್ಯ. ಮುಂಚಿತವಾಗಿ ಬರುವಂಥ ಈ ಮಳೆಯ ಒಂದು ಸದುಪಯೋಗವನ್ನು ವಿಶೇಷವಾಗಿ ನಮ್ಮ ಕೃಷಿಕರು, ಎಲ್ಲೆಲ್ಲಿ ಈ ಸ್ವಲ್ಪ ಸಮತಟ್ಟಾದ ಜಮೀನಿರುತ್ತೆ, ಸ್ವಲ್ಪ ಮಟ್ಟಿಗೆ ಇಳಿಜಾರಿರುತ್ತೆ, ಅಂಥ ಕಡೆಗಳಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಮತ್ತು ಈ ಸಂದರ್ಭದಲ್ಲಿ ನಾವು ಮೊದಲೇ ತಿಳಿಸಿದಾಗೆ ಈ ಕಾಫಿ ಬೆಳೆಯಲ್ಲಿ ಬಿಳಿ ಕಾಂಡ ಕೊರಕದ ಒಂದು ಕೀಟಗಳ ಹಾರಾಟದ ಅವಧಿ ಇದು, ಏಪ್ರಿಲ್ ಮೇ ತಿಂಗಳು. ಅವು ಪ್ರೌಢ ಕೀಟಗಳು, ದುಂಬಿಗಳು ಹೊರಗಡೆ ಬಂದು ಅವು ಒಂದು ವಂಶಾಭಿವೃದ್ಧಿಗೆ ಮೊಟ್ಟೆಗಳನ್ನು ಇಡುವಂಥ ಕಾಲ. ಆದ್ದರಿಂದ ಈ ಕೀಟಗಳು ಇರುವಂಥ ಕೀಟಗಳ ಬಾಧೆಗೆ ಒಳಗಾದಂಥ ಗಿಡಗಳನ್ನು ಕಿತ್ತು ನಾಶಪಡಿಸೋದು ಬಹಳ ಮುಖ್ಯ. ಈಗ ಇನ್ನೂ ಏಪ್ರಿಲ್ ತಿಂಗಳ ಪ್ರಾರಂಭದಲ್ಲಿದ್ದೀವಿ, ಆದಷ್ಟು ಬೇಗ ಇಂಥ ಗಿಡಗಳನ್ನೆಲ್ಲ ಹುಡುಕಿ ನಾಶಪಡಿಸೋದು ಬಹಳ ಮುಖ್ಯ ಅಂತ ನಮ್ಮ ರೈತ ಬಾಂಧವರಿಗೆ ಹೇಳ್ತಾ ಇವತ್ತಿನ ಪೇಟೆ ಧಾರಣೆಯನ್ನು ಸ್ವಲ್ಪ ನೋಡೋಣ ಅಲ್ವಾ ವಿನೋದ್? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,300 ರೂಪಾಯಿಯಿಂದ 27,000 ರೂಪಾಯಿ, ಅರೇಬಿಕಾ ಚೆರಿ 15,200 ರೂಪಾಯಿಯಿಂದ 17,000, ರೋಬಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,500 ರೂಪಾಯಿ, ರೋಬಸ್ಟಾ ಚೆರಿ 12,150 ರೂಪಾಯಿಯಿಂದ 13,100 ರೂಪಾಯಿ. ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಕರಿಮೆಣಸಿನ ಬೇಸಾಯದ ಬಗ್ಗೆ ತಿಳ್ಕೊಬೋದು. ಡಾಕ್ಟರ್ ನಾಗರಾಜಪ್ಪ ಅಡಿವಪ್ಪರ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂಥ ರೈತ ಬಾಂಧವರು, ಹಾಗೆಯೇ ಈ ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ರೈತ ಬಾಂಧವರು ಮತ್ತು ಶ್ರೋತೃಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ಕೇಳುವರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ, ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829233 ಅಥವಾ jgcs.co.in. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಸಮಾಜದಲ್ಲಿ ಅಭಿವೃದ್ಧಿ ಮತ್ತೆ ಬದಲಾವಣೆ ಕಾಣಕುತ್ತಾರೆ. ಶಿಕ್ಷಣ ತುಂಬಾ ಮುಖ್ಯ. ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆ ಹಂಗೆ ಸುಧಾರಣೆ ಕಾಂಬಕ್ಕೆ ಆದ್ಯತೆ. ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ಇಂದು ನಡೆದ ದೇವರದಾಸಿಮಯ್ಯ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತಾಡಿದರು. ಜನಸಂಖ್ಯೆ ಕಮ್ಮಿ ಇರುವವಕ್ಕೆ ಹೆಚ್ಚಿನ ಆದ್ಯತೆ ಕೊಡೋಕ್ಕೂ, ಸಮಾಜ ಜನಾಂಗದ ಅಭಿವೃದ್ಧಿಯಾದರೆ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ. ಆ ನಿಟ್ಟಲ್ಲಿ ಎಲ್ಲವರಲ್ಲೂ ಒಗ್ಗಟ್ಟು ಇರೋಕ್ಕೂ ಹೇಳಿದು. ಈ ಸಂದರ್ಭ ಸಾಹಿತಿ ಕಣಿವೆ ಭಾರದ್ವಾಜ್, ನೇಕಾರರ ಒಕ್ಕೂಟದ ಕಾರ್ಯದರ್ಶಿ ನಾಗರಾಜ ಶೆಟ್ಟಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದರು. ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ಹಂಚಿಕೆ ಕಾರ್ಯಕ್ರಮ ಮಡಿಕೇರಿ ಪೇಟೆನ ಪೊಲೀಸ್ ಕವಾಯತು ಬಾಣೆಯಲ್ಲಿ ಇಂದು ನಡೆದು. ಸೋಮರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿರುವ ಕೆಎಸ್ ಸುದೀಶ್ ಕುಮಾರ್ ಅವರಿಗೆ ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿನ, ಹಂಗೆ ಶ್ವಾನದಳದಲ್ಲಿ ಕೆಲಸ ಮಾಡುತ್ತಿರುವ ಮನಮೋಹನ್ ಅವರಿಗೆ ಒಳ್ಳೆ ಪೊಲೀಸ್ ಟ್ರೋಫಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಹಂಚಿಕೆ ಮಾಡಿದವು. ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿದ್ದ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಉಮೇಶ್ ಉಪ್ಪಳಿಕೆಯು ಮಾತಾಡಿ, ಸಮಾಜದಲ್ಲಿ ಶಾಂತಿ ನೆಮ್ಮದಿನ ಬದುಕಿಗೆ ಪೊಲೀಸ್ ಇಲಾಖೆಯ ಎಲ್ಲಾ ಹಂತದ ಅಧಿಕಾರಿಗ ಮತ್ತು ಸಿಬ್ಬಂದಿಗಳ ಕರ್ತವ್ಯ ಮುಖ್ಯ ಅಂತ ಹೇಳಿದವು. ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪವು ಮಾತಾಡಿ, ಪೊಲೀಸರ ಕೆಲಸದಲ್ಲಿ ಶಿಸ್ತು, ನಿಷ್ಠೆ ಮತ್ತು ಪ್ರಾಮಾಣಿಕತೆ ತುಂಬಾ ಮುಖ್ಯ. ಇದರೊಟ್ಟಿಗೆ ಕಾರ್ಯದಕ್ಷತೆ ಎಲ್ಲ ಪೊಲೀಸರಲ್ಲೂ ಇರಕು, ಆಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಿಕೆ ಸಾಧ್ಯ ಅಂತ ಹೇಳಿದವು. ಮಡಿಕೇರಿ ತಾಲೂಕಿನ ಆರ್ಟಿಸಿಯಲ್ಲಿ ಕಂದಾಯ ನಿರ್ಕ ಮಾಡದ ಜಾಗಗಳಿಗೆ ಕಂದಾಯ ನಿರ್ಕ ಮಾಡುವ ನಿಟ್ಟಲ್ಲಿ ಪ್ರಾಯೋಗಿಕ ಗ್ರಾಮ ತೇಳಿ ಆಯ್ಕೆ ಮಾಡುವ ಕುರಿತಂಗೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಹಂಗೆ ಮಡಿಕೇರಿ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಮಡಿಕೇರಿ ಹೋಬಳಿನ ಕೊಡಂಬೂರು ಗ್ರಾಮದ ಕಂದಾಯ ನಿರ್ಕ ಮಾಡದೇ ಇರುವ ಸರ್ವೆ ನಂಬರ್ಗಳಿಗೆ ಕಂದಾಯ ನಿರ್ಕ ಮಾಡಿಕೆ ಪ್ರಾಯೋಗಿಕ ಗ್ರಾಮ ತೇಳಿ ಆಯ್ಕೆ ಮಾಡಲಾಯಿತು. ಈ ಪ್ರಕ್ರಿಯೆ 2025 ಏಪ್ರಿಲ್ 21 ಶುರುವಾಗಿ ಜೂನ್ 15 ಮುಟ್ಟ ಅಳತೆ ಕೆಲಸ ಮಾಡಿಕೆ ವೇಳಾಪಟ್ಟಿ ಗೊತ್ತು ಮಾಡಿಕೊಳ್ಳುತ್ತ ಮಡಿಕೇರಿ ಹೋಬಳಿ ಕಂದಾಯ ಪರಿವೀಕ್ಷಕರು ತಿಳಿಸಿದರು. ಮುದ್ದಂಡ ಕಪ್ ಹಾಕಿ ಹಬ್ಬದ ನಾಳೆ ನಾಟಲ್ಲಿ ಕುಂದೀರ ಪೊನ್ನಿಮಾಡ, ಚಟ್ಟಂಗಡ ಕುಟ್ಟಂಡ, ಕನ್ನಂಬಿರ ಪಾಲೆಂಗಡ, ಕುಲ್ಲೇಟಿರ ಪುಟ್ಟಿಚೆಂಡ, ಬೈರೇಟ್ರ ಪಳಿಯಂಡ ಹಮ್ಮಿಯಾಲ, ಮಂದಂಗಡ ಐಮಂಡ, ಮಂಡೇಡ ದೇಯಂಡ, ಬಟ್ಟಕಾಳಂಡ ಅನ್ನಾಡಿಯಂಡ, ಚೇರಂಡ ಚೆನ್ನಪ್ಪಂಡ, ನಂದಿನೆರವಂಡ ಐತಿಚಂಡ, ಮುಂಡಂಡ ಅಮ್ಮಂಡ, ಕಟ್ಟೇರ ಮಾಳೇಟಿರ ಕೆದಮಳೂರು, ಚೇಂದ್ರಿಮಾಡ ಸುಳ್ಳಿಮಾಡ, ಮುಂಡೋಟಿರ ಚೋಡುಮಾಡ, ಚೌಕೀರ ವಲ್ಲಂಡ, ಚೊಟ್ಟೆಯಂಡ ತೆಕ್ಕಡ, ಕಾಯಪಂಡ ಉಪ್ಪಂಗಡ, ಮಾಳೇಟಿರ ಕುಕ್ಲೂರು ಅವರೆ ಮಾದಂಡ, ಕಾವಾಡಿಚಂಡ ಕಾಳಚಂಡ, ಮೇಕೇರಿರ ಕೈಬುಲಿರ, ತೋಲಂಡ ಉಳ್ಳಿಯಡ ಕುಟುಂಬ ತಂಡಗಳ ನಡುವೆ ಮೂರು ಬಾಣೆಗಳಲ್ಲಿ ಹಾಕಿ ಆಟ ನಡೆದಿದೆ. ಕೊಡವ ಕುಟುಂಬಗಳ ನಡುವೆ 23 ಚಕ್ಕೇರ ಕ್ರಿಕೆಟ್ ಪಂದ್ಯಾಟ ಇದೇ ತಿಂಗಳ 6 ಹುದಿಕೇರಿಯಲ್ಲಿ ಶುರುವಾದೆ. 281 ತಂಡಗ ಹೆಸರು ನೋಂದಾಯಿಸಿಕೊಂಡಿದ್ದು ಹುದಿಕೇರಿನ ಜನತಾ ಪ್ರೌಢಶಾಲೆಯ ಆಟದ ಬಾಣೆ ಮತ್ತೆ ಕಿರಿಯ ಪ್ರಾಥಮಿಕ ಶಾಲೆಯ ಆಟದ ಬಾಣೆಯಲ್ಲಿ 41 ದಿನಗಳ ಕಾಲ ನಡೆದಿದೆ. ಗಂಡ್ಮಕ್ಕಳ ಕ್ರಿಕೆಟ್ನೊಟ್ಟಿಗೆ ಹೆಣ್ಮಕ್ಕಳಿಗೇನು ಪಂದ್ಯಾಟ ಆಯೋಜನೆ ಮಾಡಿದ್ದು 64 ಕುಟುಂಬ ತಂಡಗ ಹೆಸರು ನೋಂದಾಯಿಸಿಕೊಂಡಳು. ಈ ಪಂದ್ಯಾಟ ಇದೇ 28 ಶುರುವಾದೆ. ಈ ಕ್ರಿಕೆಟ್ ಪಂದ್ಯಾಟದ ನಿಟ್ಟಲ್ಲಿ 8 ಕಿಲೋಮೀಟರ್ ರೋಡ್ ರಿಲೇ ಸ್ಪರ್ಧೆ ಹಂಗೆ ಪ್ರಬಂಧ ಸ್ಪರ್ಧೆನ ಸಹ ನಡೆದಿದೆ ಅಂತ ಆಯೋಜಕರು ತಿಳಿಸೇಳು. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ 400 ಪಶು ವೈದ್ಯಾಧಿಕಾರಿ ಚಾಕ್ರಿ ನೇಮಕಾತಿಗೆ ಇದೇ ತಿಂಗಳ 8-9 ಗೊತ್ತುಪಡಿಸಿದ್ದ ಪರೀಕ್ಷೆನ ಆಡಳಿತಾತ್ಮಕ ಕಾರಣಗಳಿಂದ ಮುಂದಕ್ಕೆ ಹಾಕಿಕೊಳ್ಳೋ ಪರೀಕ್ಷಿತ ದಿನನ ಮುಂದಕ್ಕೆ ತಿಳಿಸುವೆ ಅಂತ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರಕಟಣೆ ತಿಳಿಸಿತು. 2024-25 ಸಾಲಿನ 2 ಪಿಯುಸಿ ಪರೀಕ್ಷೆ ಮೌಲ್ಯಮಾಪನ ಕೆಲಸ ಸುಮಾರಕ್ಕೆ ಮುಗಿದಿದ್ದು ಏಪ್ರಿಲ್ 3 ವಾರದಲ್ಲಿ ಫಲಿತಾಂಶ ಬರುವ ಸಾಧ್ಯತೆ ಉಂಟು. ಮಾರ್ಚ್ 1-20 ಮುಟ್ಟ ರಾಜ್ಯದೆಲ್ಲೆಡೆ ನಡೆದ ಪಿಯು ಪರೀಕ್ಷೆಗೆ 7 ಲಕ್ಷಕ್ಕಿಂತ ಜಾಸ್ತಿ ಮಕ್ಕ ಹಾಜರಾಗಿದ್ದು 76 ಕೇಂದ್ರಗಳಲ್ಲಿ ಸುಮಾರು 25,000 ಜಾಸ್ತಿ ಮೌಲ್ಯಮಾಪಕರು ಮೌಲ್ಯಮಾಪನ ನಡೆಸಿಕೊಳ್ಳುತ್ತಾ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ತಿಳಿಸಿತು. ಹಂಗೆಯೇ ಎಸ್ಎಸ್ಎಲ್ಸಿ ಪರೀಕ್ಷೆ ಇದೇ 4 ಅಖೇರಿಯಾಗ್ತಿದ್ದು ಏಪ್ರಿಲ್ 11 ಮೌಲ್ಯಮಾಪನ ಕೆಲಸ ಶುರು ಮಾಡಿಕೆ ಸಿದ್ಧತೆ ಮಾಡಿಕೊಂಡಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.

നഗരത്ര പോലീസ് കവായത് പറമ്പിൽ ഇന്ന് നടന്നത് മുഖ്യ ബന്ധുവളായിട്ട് കൂടി അടുന്ന നിവൃത്ത പോലീസ് നിരീക്ഷകങ്ങളാണ് ഉമേഷ് ഉപ്പള്ളിക്ക അയങ്ങത്തക്ക് പറഞ്ഞിട്ട് സമാജത്തിലെ ശാന്തി നെമ്മതിര ബതുക്ക് പോലീസ് ഇലാക്കയില് എല്ലാ ഹന്തത്ര അധികാരിയ പിന്ന സിബന്ധിയുടെ കർത്തവ്യ പ്രമുഖ ആയി തിപ്പാന്ത് എണ്ണിച്ചി. ഫീൽഡ് മാർഷൽ കെ എം കാര്യപ്പ ട്രോഫിക്ക് കെ എസ് സുധീഷ് കുമാർ പിന്ന വിശേഷ ഘടകത്ര വിഭാഗത്തിൽ ഉത്തമ പോലീസ് ട്രോഫിക്ക് മൻമോഹൻ അയങ്ങൾ ആയ്ക്കെ മാടിത്തേന്ത് ജില്ലാ പോലീസ് വരിഷ്ഠാധികാരി കെ രാമരാജൻ അയങ്ങ അരിച്ചിട്ടിത്ത് അല്ലെഞ്ച പോലീസ് വാദ്യഗോഷ്ഠി തണ്ടത്തഞ്ച രാഷ്ട്രഗീത്തെ പിന്ന പോലീസ് എട്ട് തണ്ടത്തഞ്ച പഥസഞ്ചലന കൂടി നടന്നത് കാര്യക്രമത്തിൽ കനപ്പെട്ട അധികാരിയ കൂടിയാടി തിഞ്ചത്ത്. കൊടവ ഒക്കൊടൊക്കട നടുലു 23-ാം കാലത്തിറ ചെക്കര ക്രിക്കറ്റ് കളിപ്പൈ പോട്ടി നാളാങ്ക 6-ാം ഹുദിക്കേരിയിലു ഷുറു ആപ്പ 289 തണ്ടത്ര നടുലു ഈ കളിപ്പൈ പോട്ടി നടപ്പാന്ത് ആയോജന സമിതിയുടെ അധ്യക്ഷൻ